ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಸುಕ್ಷೇತ್ರ ಗುರುಪುರದಲ್ಲಿ ದೇಶದಲ್ಲೇ ಅತಿ ಎತ್ತರವಾದ ಶ್ರೀ ಗುರು ಮಹಾಕಾಲೇಶ್ವರನ ಏಕಶಿಲಾಮೂರ್ತಿಯು ನಿರ್ಮಾಣಗೊಂಡಿದ್ದು, ಮೇ 15, 16 ಹಾಗೂ 17 ಬ್ರಹ್ಮಕಲಶೋತ್ಸವವು ನಡೆಯಲಿದೆ. ಮೇ 15 ಬೆಳಿಗ್ಗೆ ವೇದೋಕ್ತ ವಿಧಿವಿಧಾನಗಳೊಂದಿಗೆ ಶುದ್ಧಿ ಪ್ರಕ್ರಿಯಾದಿ ಪೂಜೆ ಆರಂಭಗೊಳ್ಳಲಿದ್ದು, ಮೇ 16 ಸಂಜೆ 4 ಪಂಚಕಲ್ಯಾಣಯುಕ್ತ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಸಹಸ್ರ ಕಲಶಗಳ ಅಭಿಷೇಕದಲ್ಲಿ ಜಾತಿ ಲಿಂಗ ಭೇದವಿಲ್ಲದೆ ಭಕ್ತರಿಗೆ ಸ್ವಯಂ ಅಭಿಷೇಕ ಮಾಡುವ ಅವಕಾಶವಿದೆ. ನಿರಂತರ ಅನ್ನಸಂತರ್ಪಣೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಭಕ್ತ ಜನ ಸರ್ವರಿಗೂ ಆತ್ಮೀಯ ಸ್ವಾಗತ. ಶುಭ ಕೋರುವವರು ಸ್ವಾತಿಷ್ಟಾಸ್ ಐಕಾನ್ ಬೇಕರಿ, ಪೈ ಬಿಲ್ಡಿಂಗ್, ಕಟಪಾಡಿ. ಗ್ರಾಹಕರ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಪ್ರತಿ ವರ್ಷ 10 ಜನ ಆತ್ಮಹತ್ಯೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಪ್ರತಿ 48 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸ್ತಾ ಇರೋದು ಆತಂಕಕಾರಿ. ಆತ್ಮಹತ್ಯೆ ಪ್ರಕರಣ ಕುಟುಂಬ ಮತ್ತು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತವೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾಸ್ಪತ್ರೆಯ ಮನೋವೈದ್ಯರನ್ನ ಸಂಪರ್ಕಿಸಿ ಅಥವಾ ಟೆಲಿ ಮನಸ್ 144416 ಕರೆ ಮಾಡಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ. ನೀರಿನ ನಿರ್ವಹಣೆ ಮತ್ತು ಸಂರಕ್ಷಣೆ ಕುರಿತು ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಕೆ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಪ್ರವೀಣ್ ಕೆ ಅವರು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀರು ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರುವ ಸಂದರ್ಭದಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಯಾವ ಥರ ಮಾಡುವುದು ಅನ್ನೋದನ್ನು ಅವರು ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕೂಡ ಮಳೆ ಇದರಲ್ಲಿ ವ್ಯತ್ಯಾಸ ಆಗ್ತಾ ಉಂಟು. ಅದರಿಂದ ನೀರು ಅನ್ನುವಂಥದ್ದು ಹೇಗೆ, ಎಷ್ಟು, ಯಾವಾಗ ಸಿಗ್ತದೆ ಅನ್ನುವಂಥದ್ದು ಸಾಮಾನ್ಯ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀರಿನ ನಿರ್ವಹಣೆಯನ್ನು ಯಾವ ಥರ ಮಾಡಿದರೆ ಕೃಷಿಕರಿಗೆ ಅನುಕೂಲ ಸರ್? ಈಗ ಪ್ರಮುಖವಾಗಿ ನಾವು ತೋಟಗಾರಿಕಾ ಬೆಳೆಗಳನ್ನು ತಗೊಂಡಾಗ ಇಲ್ಲಿ ಎಲ್ಲ ಬೆಳೆಗಳಿಗೆ ಸಾಮಾನ್ಯವಾಗಿ ನೀರು ಅತ್ಯವಶ್ಯಕ ಇರುವಂಥದ್ದು. ಕೆಲವು ಬೆಳೆಗಳಿದ್ದಾವೆ ಅತಿ ಕಡಿಮೆ ನೀರಿನಲ್ಲಿ ಕೂಡ ಬರುವಂಥದ್ದು, ಅದನ್ನು ನಾವು ಬರ ಪೀಡಿತವಾದಂಥ ಪ್ರದೇಶಗಳಲ್ಲಿ ಅಂಥ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳಿತೀವಿ. ಈಗ ಬೋರೆ ಮತ್ತು ಸ್ವಲ್ಪ ಸೀಬೆ ಇತ್ಯಾದಿ ಬೆಳೆಗಳು, ಅದು ಬಿಟ್ಟು ಬಾಕಿದ್ದೆಲ್ಲವೂ ಸಾಧಾರಣವಾಗಿ ನೀರಿನ ಅವಶ್ಯಕತೆ ಇರುವಂಥ ಬೆಳೆಗಳು. ಇವತ್ತು ನಾವು ಆ ಬೆಳೆಗಳಲ್ಲಿ ಹೆಚ್ಚಿನ ಒಂದು ಇಳುವರಿ ತಗೊಳ್ಬೇಕು, ಆ ಮೂಲಕ ನಮ್ಮ ಆದಾಯವನ್ನು ವೃದ್ಧಿಸಿಕೊಳ್ಬೇಕು ಅಂಥೇಳಿ ಆದರೆ ನಾವು ನೀರನ್ನು ಕೊಡುವಂಥದ್ರ ಬಗ್ಗೆ ಹೆಚ್ಚು ಗಮನ ಹರಿಸುವಂಥದ್ದು ಮಾಡಬೇಕಾಗ್ತದೆ. ಅದರಲ್ಲಿ ಕೂಡ ಏನು ಅಂತ ಹೇಳಿದರೆ ನಾವು ಕೆಲವು ಸ್ಟೇಜ್ಗಳಂತ ಹೇಳಿದೆ, ಕ್ರಿಟಿಕಲ್ ಸ್ಟೇಜ್ಗಳು ಅಂತ ಹೇಳುವಂಥದ್ದು. ಅಂಥ ಸಂದರ್ಭಗಳಲ್ಲಿ ನಾವು ನೀರು ಕೊಡುವಂಥದ್ದು ಆ ಗಿಡಗಳಿಗೆ ಅತ್ಯವಶ್ಯಕವಾಗಿದ್ದು, ಆ ಸಂದರ್ಭದಲ್ಲಿ ನಾವು ಅದೇ ರೀತಿಯಾಗಿ ನಾವು ನೀರನ್ನು ಕೊಟ್ಟಾಗ ಅವುಗಳ ಬೆಳವಣಿಗೆ ಕೂಡ ಉತ್ತಮ ರೀತಿಯಲ್ಲಿ ಆಗಿಕೊಂಡು ಇರುವಂಥದ್ದು ಇದೆ. ಅದೇ ರೀತಿ ಆ ಬೆಳವಣಿಗೆ ಉತ್ತಮ ರೀತಿಯಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಕೀಟರೋಗ ಹತೋಟಿಗೆ ಕೂಡ ಅವುಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಈ ರೀತಿಯ ಪರಿಣಾಮಗಳನ್ನು ಕೂಡ ನಾವು ಕಾಣ್ತೇವೆ. ಒಂದು ಬೆಳೆಗಳಿಗೆ ನೀರನ್ನು ಉಣಿಸುವುದು ಅಂತ ಹೇಳುವಾಗ ಸಾಮಾನ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಅಂತ ಹೇಳಿದ್ರೆ ಒಂದು ಮಳೆಗಾಲ ಮತ್ತೊಂದು ಬೇಸಿಗೆಗಾಲ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಕಾಣುವ ಎರಡು ಕಾಲಗಳು ಅಂತ ಹೇಳ್ಬೋದು. ಈ ಬೇಸಿಗೆಗಾಲದಲ್ಲಿ ಇತ್ತೀಚೆಗೆ ನೀರಿನ ಅಭಾವ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣಗಳು ಏನು ಸರ್? ಭಾಳ ಒಂದು ವಿಚಿತ್ರವಾದಂಥ ಸನ್ನಿವೇಶ ನಾವಿಲ್ಲಿ ನೋಡ್ಬೋದು. ಏನು ಅಂತೇಳಿದರೆ, ಕರಾವಳಿ ಭಾಗದಲ್ಲಿ ನಮಗೆ ವರ್ಷಕ್ಕೆ ನಿಮಗೆ 3 ತಿಂಗಳು ಅಂತ 4 ತಿಂಗಳು ಅಂತ ಹೇಳುವಂಥದ್ದು, ಬಟ್ 4 ತಿಂಗಳಲ್ಲ 5-6 ತಿಂಗಳ ತನಕ ನಮಗೆ ಒಳ್ಳೆಯ ಪ್ರಕೃತಿಯೇ ನಮಗೆ ನೀರನ್ನು ಕೊಡುವಂಥ ವ್ಯವಸ್ಥೆ ಮಳೆಯ ರೂಪದಲ್ಲಿ ಕೊಡ್ತದೆ. ಆದರೆ ಅದೇ ಇಷ್ಟೆಲ್ಲ ನಾವು ವರ್ಷಕ್ಕೆ ಸರಾಸರಿಯಾಗಿ ನಾವೊಂದು 4,000 ಮಿಲಿಮೀಟರ್ನಷ್ಟು ಮಳೆ ಪಡೆಯುವಂಥ ಈ ಪ್ರದೇಶದಲ್ಲಿ ಬೇಸಿಗೆ ಕಾಲಕ್ಕೆ ಬಂದಾಗ ಕುಡಿಲಿಕ್ಕೆ ನೀರಿಗೆ ಕೂಡ ನಾವು ತತ್ವಾರವನ್ನು ಎದುರಿಸುವಂಥ ಸನ್ನಿವೇಶಗಳನ್ನು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಸೊ ಹೀಗಿದ್ದಾಗ ನಾವು ಬೇಸಿಗೆ ಕಾಲದಲ್ಲಿ ಯಾವ ಗಿಡಗಳಿಗೆ ನೀರಿನ ಅವಶ್ಯಕತೆ ಆ ಬೇಕಾಗುವಂಥ ಸಂದರ್ಭಗಳಲ್ಲಿ ನಾವು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಹೇಳುವಂಥದ್ದು ಪ್ರಮುಖವಾದಂಥ ಅಂಶ. ಈಗ ನಮ್ಮಲ್ಲಿ ಏನು ಅಂತೇಳಿದರೆ, ಈ ಬೇರೆ ಕೆಲವು ಭಾಗಗಳೆಲ್ಲ ಇದ್ದ ಹಾಗೆ ಅಣೆಕಟ್ಟುಗಳನ್ನು ಕಟ್ಟಿ ಅದರಿಂದ ಕಾಲುವೆಗಳ ಮೂಲಕ ನೀರು ಹರಿಸುವಂತಹ ಯಾವುದೇ ಒಂದು ವ್ಯವಸ್ಥೆಗಳು ನಮ್ಮಲ್ಲಿ ಇಲ್ಲ. ಈಗ ನಮ್ಮಲ್ಲಿ ಇರುವಂಥದ್ದು ಏನು ಅಂತೇಳಿದರೆ, ಒಂದು ತಲೆತಲಾಂತರದಲ್ಲಿ ಎಲ್ಲ ಮನೆಯ ಹತ್ತಿರದಲ್ಲಿ ಅಲ್ಲೆಲ್ಲ ಇರುವಂಥ ಹಳ್ಳ ಕೊಳ್ಳಗಳ ಮೂಲಕ ನೀರನ್ನು ತೆಗೆದುಕೊಂಡು ಇದು ಮಾಡುವಂಥದ್ದು ಮಾಡ್ತಿದ್ರು. ಇತ್ತೀಚೆಗಿನ ದಿನಗಳಲ್ಲೆಲ್ಲ ಬಾವಿ ಕೊಳವೆ ಬಾವಿಯನ್ನು ತೋಡಿಕೊಂಡು ನೀರನ್ನು ವ್ಯವಸ್ಥೆ ಒದಗಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದರೆ ಈ ಬೆಳೆಗಳಿಗೆ ನೀರನ್ನು ಕೊಡುವಂಥ ಒಂದು ಬಂದಾಗ, ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ನೀರನ್ನು ಹಾಯಿಸುವುದ್ರ ಮೂಲಕ ಕೊಡ್ತಾ ಇದ್ರು. ಆ ಮೂಲಕ ಏನಾಗ್ತಿತ್ತು ಅಂತ ಹೇಳಿದ್ರೆ, ಬಹಳಷ್ಟು ಪ್ರಮಾಣದಲ್ಲಿ ನೀರು ಆವಿಯಾಗಿ ಹೋಗುವಂಥದ್ದು ಅಥವಾ ಅನಗತ್ಯವಾಗಿ ಪೋಲಾಗುವಂಥದ್ದು ಆಗ್ತಿತ್ತು. ಇವತ್ತಿನ ದಿನಗಳಲ್ಲಿ ತೋಟಗಾರಿಕಾ ಬೆಳೆಗಳ ಪ್ರದೇಶ ಕೂಡ ಸಾಕಷ್ಟು ವಿಸ್ತಾರ ಆಗ್ತಿರುವಂಥ ಸಂದರ್ಭಗಳಲ್ಲಿ ಎಲ್ಲ ಬೆಳೆಗಳಿಗೂ ನಾವು ನೀರು ಕೊಡುವಂಥದ್ದು ಬೇಕು ಅಂತೇಳಿ, ಆದರೆ ಅದಕ್ಕೆ ಸೂಕ್ತವಾದಂಥ ವಿಧಾನ ಅಂತ ಹೇಳಿದರೆ ಸೂಕ್ಷ್ಮ ನೀರಾವರಿ ಯೋಜನೆ. ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯ ಮೂಲಕ ಅದು ಅಂತ ಹೇಳಿದ್ರೆ ಪೈಪ್ಡ್ ವಾಟರ್ ಸಪ್ಲೈ ಅಂತೇಳಿ ನಾವು ಹೇಳ್ತೇವೆ. ಅದು ಕುಡಿಯುವ ನೀರಿಗೆ ಅಂತೇಳಿಲ್ಲ, ಇದಕ್ಕೆ ಬೆಳೆಗಳಿಗೆ ಕೂಡ ಇದು ಪೈಪಿನ ಮೂಲಕ ಕೊಡುವಂಥ ವ್ಯವಸ್ಥೆ. ಅದರಲ್ಲಿ 2-3 ವಿಧಗಳಿದೆ. ಒಂದು ಹನಿ ನೀರಾವರಿ ವ್ಯವಸ್ಥೆ ಅಂತೇಳಿ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೇವೆ. ಗಿಡದ ಬುಡದಲ್ಲಿ ತೊಟ್ಟಿಕ್ಕುವಂತಹ ರೂಪದಲ್ಲಿ ಈ ಒಂದು ವ್ಯವಸ್ಥೆಯ ನೀರು ಕೊಡುವಂಥದ್ದು. ಇನ್ನು ಮುಂದೆ ಮತ್ತೊಂದು ಭಾಗ ಅಂತ ಹೇಳಿದರೆ ಸೂಕ್ಷ್ಮ ನೀರಾವರಿ ಯೋಜನೆ ಅಥವಾ ತುಂತುರು ನೀರಾವರಿ ಅಂತೇಳಿ ಹೇಳ್ತೇವೆ ನಾವು. ತುಂತುರು ನೀರಾವರಿ ಅಂತ ಹೇಳಿದರೆ ನೀರನ್ನು ಸ್ಪ್ರಿಂಕ್ಲರ್ ಮೂಲಕ ಕೊಡುವಂಥದ್ದು. ಅಲ್ಲಿ 2-3 ವಿಧಾನಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ 2 ವಿಧಾನ ಹೇಳಿದ್ರಿ, ಇದರ ಅವಶ್ಯಕತೆ ಗಿಡಗಳಿಗೆ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ಅನುಸಾರವಾಗಿ ಇದನ್ನು ನಾವು ಕೊಡಬೇಕು ಅಥವಾ ಯಾವ ಬೆಳೆಗಳಿಗೂ ಕೂಡ ಈ 2 ವಿಧಾನಗಳನ್ನು ಅನುಸರಿಸಬಹುದಾ? ಇಲ್ಲ, ಇಲ್ಲಿ ನಾವು ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳುವಂಥದ್ದು, ಅಲ್ಲಿ ನಾವು ಯಾವ ಬೆಳೆಗಳು ನಮ್ಮ ತೋಟದಲ್ಲಿ ಯಾವ ಬೆಳೆಗಳನ್ನು ಎಷ್ಟು ಅಂತರದಲ್ಲಿ ಕೊಟ್ಟಿದ್ದೇವೆ ಇದರ ಮೇಲೆ ಹೊಂದಿಕೊಳ್ತದೆ. ಯಾಕೆಂತ ಹೇಳಿದ್ರೆ, ಈಗ ದೂರ ಅಂತರದಲ್ಲಿ ಕೊಟ್ಟಿರುವಂತಹ ಬೆಳೆಗಳಿದ್ದಾಗ ನಾವು ಸಾಮಾನ್ಯವಾಗಿ ಹನಿ ನೀರಾವರಿ ಮೂಲಕ ಕೊಡುವಂಥದ್ದು ಅತ್ಯುತ್ತಮವಾದಂಥ ವಿಧಾನ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ, ಮಧ್ಯದಲ್ಲಿರುವಂಥ ಭಾಗಗಳಲ್ಲಿ ಅನಗತ್ಯವಾಗಿ ನೀರು ಪೋಲಾಗುವಂಥದ್ದನ್ನು ನಾವು ತಡೆಗಟ್ಟುವುದರ ಮೂಲಕ ಮಿತವ್ಯಯಕಾರಿಯಾಗಿ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇರುವಂತಹ ಇದರಲ್ಲಿ ತಿಳಿದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಧ್ಯಂತರ ಬೆಳೆಗಳನ್ನು ಕೂಡ ಹಾಕಿದ್ದಾರೆ, ಅಲ್ಲಿ ತುಂಬ 2-3 ಬೆಳೆಗಳನ್ನು ಹಾಕಿದ್ದಾರೆ, ಅಂಥ ಸಂದರ್ಭಕ್ಕೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡುವಂಥದ್ದು ಸ್ವಲ್ಪ ತ್ರಾಸದಾಯಕವಾದಂಥ ವಿಚಾರವೇ ಆಗ್ತದೆ. ಯಾಕೆಂದರೆ ಒಂದೊಂದು ಬೆಳೆಗೆ ಒಂದೊಂದು ರೀತಿ ಅಂತರ ಇರ್ತದೆ, ಅವುಗಳಿಗೆ ಹೊಂದಿಕೊಂಡಂತೆ ನಾವು ಮಾಡುವಂಥದ್ದು ಕಷ್ಟ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ತುಂತುರು ನೀರಾವರಿ ವ್ಯವಸ್ಥೆಯನ್ನು ಕೂಡ ಹೋಗುವಂಥದ್ದು ಒಳ್ಳೆಯದು. ಈಗ ನೀವು ಹೇಳಿದ್ರೆ ಈ ಸ್ಪ್ರಿಂಕ್ಲರ್ ಯೋಜನೆಯಲ್ಲಿ 2-3 ವಿಧಾನಗಳಿವೆ ಅಂತ, ಯಾವ್ಯಾವ ವಿಧಾನ? ಒಂದು ಏನಾಗಿದೆ ಅಂತೇಳಿ, ಈಗ ನಾವು ರೈನ್ ಗನ್ ಅಂತ ಹೇಳ್ತೇವೆ. ರೈನ್ ಗನ್ ಅಂತ ಹೇಳಿದ್ರೆ ಬಹಳ ದೂರ ದೂರದಲ್ಲಿ ಒಂದು ಭೂಮಿಯಿಂದ ನೀರನ್ನು ಮೇಲೆ ಬರುವಂಥ ಇದನ್ನು ಯಾವುದು ಪೈಪ್ ಇದನ್ನು ಮಾಡಿ ಅದರ ಮೇಲೆ ಅದರಲ್ಲಿ ರೈನ್ ಗನ್ನನ್ನು ಕೂತ್ಕೊಳಿಸಿ ಆ ಮೂಲಕ ಸುಮಾರಷ್ಟು ದೊಡ್ಡ ಪ್ರದೇಶಕ್ಕೆ ಆ ಒಂದು ರೈನ್ ಗನ್ನಿಂದ ನಾವು ನೀರು ತುಂತುರಿಂದ ಕೊಡುವಂಥ ಒಂದು ವ್ಯವಸ್ಥೆ. ಇದು ಸಾಮಾನ್ಯವಾಗಿ ನಾವು ಎಲ್ಲಿ ಅಂತೇಳಿದರೆ ಈ ಹುಲ್ಲಿನ ಥರ ಬೆಳೆಯುವಂಥ ಒಂದು ಆ ಅಂಥ ಬೆಳೆಗಳಿಗೆ ಸಾಮಾನ್ಯವಾಗಿ ಅವುಗಳನ್ನು ನಾವು ಮಾಡ್ತೇವೆ. ಸಾಮಾನ್ಯವಾಗಿ ಉದ್ಯಾನವನಗಳಲ್ಲಿ ಇದನ್ನು ಹಾಕ್ತಾರೆ. ಯಾಕೆಂತ ಹೇಳಿದ್ರೆ ಲಾನ್ಗಳಲ್ಲಿ ಅವುಗಳನ್ನು ನೀರಾವರಿ ವ್ಯವಸ್ಥೆ ಕೊಡಲಿಕ್ಕೋಸ್ಕರ ಅಂತ ಇದನ್ನು ಬಳಸ್ಕೊಂಡು ಮಾಡುವಂಥದ್ದು ಜಾಸ್ತಿ ಇದೆ. ಇನ್ನು ಕೆಲವು ಕಬ್ಬಿನ ಇದರಲ್ಲಿ ಇಂಥದ್ರಲ್ಲಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅದರ ನಂತರ ಸಣ್ಣ ಸ್ಪ್ರಿಂಕ್ಲರ್ಗಳು ಬರ್ತದೆ. ಸಣ್ಣ ಸ್ಪ್ರಿಂಕ್ಲರ್ಗಳ ಮೂಲಕ ನಾವು ಕೊಡ್ಬೋದು. ಅಲ್ಲಿ ಏನು ಅಂತೇಳಿದರೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತೇಳಿ ನಾವು ಹೇಳ್ತೇವೆ. ಸೊ ಒಂದು ಸುತ್ತಳತೆಯಲ್ಲಿ ಸಾಧಾರಣ ಒಂದು 4-5 ಅಡಿ ಅಥವಾ 6 ಅಡಿ ಸುತ್ತಳತೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸುತ್ತಳತೆಗೆ ಅದು ಬರುವಂಥದ್ದು ಈ ಥರದ್ದು ವ್ಯವಸ್ಥೆಗಳು ಇದೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಸ್ಪ್ರೇ ಗನ್ನುಗಳಂತೇಳಿ ಬರ್ತದೆ, ಸ್ಪ್ರೇ ಜೆಟ್ಗಳಂತೇಳಿ ನಾವು ಹೇಳ್ತೇವೆ. ಸ್ಪ್ರೇ ಜೆಟ್ ಅಂತ ಹೇಳಿದ್ರೆ ಆ ಗಿಡದ ಬುಡದ ಹತ್ತಿರವೇ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ, ಈಗ ಹನಿ ನೀರಾವರಿಯಲ್ಲಿ ಹೋಗುವಂತಹ ನೀರಿನ ಪ್ರಮಾಣಕ್ಕಿಂತ ಬಹಳಷ್ಟು ಅಧಿಕ ಪ್ರಮಾಣದಲ್ಲಿ ನೀರು ಆ ಒಂದು ಬುಡದ ಬದಿಗೆ ಸ್ಪ್ರೇ ಸಿಂಚನೆ ರೂಪದಲ್ಲಿ ಸಿಗುವಂಥದ್ದು ವ್ಯವಸ್ಥೆ. ಸೊ ಈ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿ ಈ ಸ್ಪ್ರಿಂಕ್ಲರ್ನ ಬಳಸಿ ನಾವು ತೋಟಕ್ಕೆ ನೀರು ಕೊಡೋದಿದ್ರೆ ಅಥವಾ ಬೆಳೆಗಳಿಗೆ ನೀರು ಕೊಡೋದಿದ್ರೆ ಏನಾದರೂ ಕೂಡ ವಿಶೇಷವಾಗಿ ರೈತರು ಗಮನಿಸಬೇಕಾದಂತಹ ವಿಷಯಗಳಿದ್ದಾವ? ಖಂಡಿತ ಇದೆ. ಯಾಕೆಂತ ಹೇಳಿದ್ರೆ ನಾನು ಈಗಲೇ ಹೇಳಿದಾಗೆ ಅಲ್ಲಿ ಒಂದು ತೋಟದಲ್ಲಿ ಬಹಳಷ್ಟು ದಟ್ಟವಾಗಿ ನಾವು ಬೆಳೆಗಳನ್ನು ಬೆಳೆದಿದ್ದೇವೆ, ಬೇರೆ ಎರಡು ಮೂರು ಬೆಳೆಗಳನ್ನು ಬೆಳೆದಿದ್ದೇವೆ. ಅಂಥ ಸಂದರ್ಭಗಳಲ್ಲಿ ಆಯಾಯ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇರುವ ಕಾರಣ ಸ್ಪ್ರಿಂಕ್ಲರನ್ನು ನಾವು ಹಾಕುವಂಥದ್ದು ಯೋಗ್ಯವಾದಂಥ ಒಂದು ವಿಚಾರ. ಎರಡನೇದು ಯಾವ ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಹೆಚ್ಚಾಗಿರುವಂಥದ್ದು ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಇತ್ಯಾದಿಗಳೇ. ಇಲ್ಲಿ ನಾವು ಸ್ಪ್ರಿಂಕ್ಲರನ್ನು ಬಳಕೆ ಮಾಡುವಾಗ ಮಧ್ಯಂತರ ಭಾಗದಲ್ಲಿ ಬೀಳುವಂತಹ ಜಾಗದಲ್ಲಿ ಅಧಿಕವಾಗಿ ಹುಲ್ಲು ಬರುವಂಥದ್ದು ಸಾಮಾನ್ಯವಾಗಿರ್ತದೆ. ಸೊ ಆ ಹುಲ್ಲಿನ ನಿರ್ವಹಣೆ ಎಡಿಷನಲ್ ನಮ್ಮ ಬರ್ಡನ್ ಕೂಡ ಆಗಿ ಬೀಳ್ತದೆ. ಸೊ ಆ ದೃಷ್ಟಿಯಲ್ಲಿ ನಾವು ಯಾವ ಬೆಳೆಗೆ ಅದನ್ನು ಹಾಕಬೇಕು ಹೇಳುವಂಥದ್ರ ಬಗ್ಗೆ ನಾವು ಗಮನ ಹರಿಸುವಂಥದ್ದು ಒಂದು. ಎರಡನೇದು ನೀರಿನ ಲಭ್ಯತೆ. ಯಾಕೆಂತ ಹೇಳಿದ್ರೆ ಈ ಗಿಡಗಳಿಗೆ ನೀರಾವರಿ ವ್ಯವಸ್ಥೆ ಅಂತ ಹೇಳುವಂಥದ್ದು ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಅದರ ಒಂದು ಸಮರ್ಪಕವಾದ ಬೆಳವಣಿಗೆಗೆ ಬೇಕು ಹೇಳುವಂಥದ್ದು ಒಂದು ಕಡೆಯಲ್ಲಿ, ಆದರೆ ಇನ್ನೊಂದು ಕಡೆಯಲ್ಲಿ ನಮಗೆ ಎಷ್ಟು ನೀರು ಸಿಗ್ತದೆ ಅಂದರೆ ಈಗ ನಮಗೆ ಅಕ್ಟೋಬರ್ ತನಕ ಮಳೆಗಾಲ ಇದೆ, ಅಕ್ಟೋಬರ್ನ ನಂತರ ಅಕ್ಟೋಬರ್ ತನಕ ಸಾಕಷ್ಟು ನೀರು ಸಿಗ್ತದೆ, ನಂತರ ನವಂಬರ್ ಡಿಸೆಂಬರಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಗುವಂಥ ಸ್ಥಿತಿಗಳಿದೆ. ಆದರೆ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಗೆ ಬಂದಾಗ ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರು ಸಿಗುವಂಥದ್ದು. ಸೊ ಈ ಒಂದು ಇದ ಕಾಲಕಾಲಕ್ಕೆ ನೀರಿನ ಲಭ್ಯತೆಯನ್ನು ನೋಡಿಕೊಂಡು ನಾವು ನೀರನ್ನು ಒಂದೇ ಪ್ರಮಾಣದ ರೂಪದಲ್ಲಿ ಕೊಡುವಂಥದ್ದಕ್ಕೆ ನಾವು ಆಲೋಚನೆಯನ್ನು ಮಾಡಿಕೊಂಡು ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಎಷ್ಟು ನೀರು ಲಭ್ಯತೆ ಇದೆ ಅದನ್ನು ನಾನು ಎಷ್ಟು ಗಿಡಗಳಿಗೆ ಕೊಡಬೇಕು, ಯಾವ ಗಿಡಗಳಿಗೆ ಕೊಡಬೇಕು ಅಂತ ಹೇಳಿ ಆದರೆ ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಈಕ್ವಲ್ ಆಗಿ ನಾನು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಒಂದು ಕಡೆ ಕೊಟ್ವಿ, ಇನ್ನೊಂದು ಕಡೆಗೆ ಬರುವಾಗ ಅಲ್ಲಿ ನೀರಿಲ್ಲ ಅಂತೇಳಿದರೆ ಗಿಡಗಳ ಬೆಳವಣಿಗೆಯಲ್ಲಿ ಏರಿಳಿತಗಳಿಗೆ ಬರ್ತವೆ. ಹಾಗಿರುವಾಗ ಇರುವಂಥ ತೋಟದಲ್ಲಿರುವಂಥ ಅಷ್ಟೂ ಗಿಡಗಳಿಗೆ ಏಕಪ್ರಮಾಣದಲ್ಲಿ ನಾವು ನೀರನ್ನು ಕೊಡುವಂಥದ್ದು ಕೂಡ ನಾವು ಗಮನ ಮಾಡಬೇಕು. ಈ ಎರಡೂ ಇದನ್ನು ನಾವು ತುಲನಾತ್ಮಕವಾಗಿ ಮಾಡಿಕೊಂಡು ಹೇಗೆ ನಾನು ಅದನ್ನು ಮೇಂಟೈನ್ ಮಾಡಬೇಕು. ಯಾಕೆಂತೇಳಿದ್ರೆ ತೋಟದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ಹಾಕಿರುವಂಥ ಪಂಪ್ ವ್ಯವಸ್ಥೆ ನೀರಾವರಿ ವ್ಯವಸ್ಥೆಯಲ್ಲಿ ಎಲ್ಲ ಗಿಡಗಳಿಗೆ ಅಷ್ಟು ಪ್ರಮಾಣದಲ್ಲಿ ಮುಟ್ಟುವುದಿಲ್ಲ ಅಂತ ಹೇಳಿದಾಗ ಆಗ ನಾನು ತೋಟವನ್ನು ವಿಭಾಗ ಮಾಡಿಕೊಂಡು ಈ ಗಿಡಕ್ಕೆ ಇಷ್ಟು ಗಂಟೆಗಳ ಕಾಲ, ಈ ಗಿಡಕ್ಕೆ ಇಷ್ಟು ಗಂಟೆಗಳ ಕಾಲ, ಈ ಗಿಡ ಈ ವಿಭಾಗಕ್ಕೆ ಇಷ್ಟು ಗಂಟೆಗಳ ಕಾಲ ಅಂತ ಹೇಳುವಂಥ ವಿಭಾಗ ಮಾಡಿಕೊಂಡು ಅದನ್ನು ನಿರ್ವಹಣೆ ಮಾಡಿಕೊಂಡು ಬಂದರೆ ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಈಗ ನಮಗೆ ನೀರಾವರಿ ವ್ಯವಸ್ಥೆ ಬೇಕಾಗುವುದು ಬಹುಶಃ 6 ತಿಂಗಳ ಕಾಲ ತೋಟದ ಕೆಲವು ಬೆಳೆಗಳಿಗೆ. ಆ ಸಂದರ್ಭದಲ್ಲಿ ಉಳಿದ ಮಳೆಗಾಲದ 6 ತಿಂಗಳ ಕಾಲ ನಾವು ಹಾಗೆ ಇಟ್ಟಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಿರ್ವಹಣೆ ಏನಾದರೂ ಮಾಡಬೇಕಾಗ್ತದೆ? ಇಲ್ಲ, ಈ ಅದರಲ್ಲಿ ಕೂಡ ಈಗ ಹನಿ ನೀರಾವರಿ ವ್ಯವಸ್ಥೆಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಡ್ರಿಪ್ನ ಲೈನ್ಗಳು ಎಳೆದಿರ್ತಾರೆ, ಮೇಲ್ಗಡೆ ಭೂಮಿಯ ಮೇಲೆ ಎಳೆದಿರ್ತಾರೆ. ಸೊ ಆ ಇಲ್ಲಿ ಹುಲ್ಲು ಇತ್ಯಾದಿ ಬೆಳೆಯುವಂಥದ್ದು ಇರ್ತದೆ. ಒಂದನೇದು ಆ ಹುಲ್ಲು ಕಟಾವು ಮಾಡುವಂಥ ಸಂದರ್ಭಗಳಲ್ಲಿ ಈ ಡ್ರಿಪ್ ಲೈನ್ಗಳು ಕಟ್ಟಾಗಿ ಹೋಗುವಂಥ ಸಾಧ್ಯತೆ ಒಂದನೇದು. ಎರಡನೇದು ಇಲಿ ಹೆಗ್ಗಣ ಇತ್ಯಾದಿಗಳು ತೋಟದಲ್ಲಿ ಆ ಸಂದರ್ಭ ನಾವು ನಿರ್ವಹಣೆ ನೋಡೇ ಇಲ್ಲ ಅಂತೇಳಿದರೆ ಅಲ್ಲಿ ಅವುಗಳೇನಾದರೂ ಕಚ್ಚಿ ತುಂಡು ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ಬೋದು. ಮೂರನೇದು ಈ ಮಳೆಗಾಲದ ಸಮಯದಲ್ಲಿ ಯಾವುದೋ ಒಂದು ಕೆಸರು ಇತ್ಯಾದಿಯ ಇದರ ಪ್ರಭಾವದಿಂದಾಗಿ ಅವುಗಳ ಡ್ರಿಪ್ ಲೈನ್ಗಳು ಬ್ಲಾಕ್ ಆಗುವಂಥದ್ದು ಇವುಗಳನ್ನು ಕೂಡ ನಾವು ಕಾಣ್ಬೋದು. ಸೊ ಅದಕ್ಕೆ ಬೇಕಾಗಿ ಸಾಮಾನ್ಯವಾಗಿ ಮಳೆಗಾಲ ಬರುತ್ತದೆ ಶುರುವಾಗುವಾಗ ನಾವೇನು ಮಾಡಬೇಕು ಅಂದರೆ ಆ ಡ್ರಿಪ್ ಲೈನ್ಗಳನ್ನು ಸುರುಳಿ ಸುತ್ತಿ ಒಂದು ಗೂಟಕ್ಕೆ ಆಯಾ ಒಂದು ಅಲ್ಲಲ್ಲಿ ತೋಟದಲ್ಲಿ ಗೂಟಕ್ಕೆ ಸುತ್ತಿಕೊಂಡು ಇಟ್ಕೊಂಡು ಮಾಡಿದರೆ ನಮಗೆ ಬಾಕಿ ಉಳಿದ ಆ ಒಂದು ಆಪರೇಷನ್ಗಳಿಗೆ ಏನು ಕೂಡ ಸಮಸ್ಯೆ ಇಲ್ಲದೆ ಆಗ್ತದೆ. ಮತ್ತು ಹನಿ ನೀರಾವರಿ ವ್ಯವಸ್ಥೆಯು ಕೂಡ ನಾವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಬರ್ಬೋದು. ಎರಡನೇದು ಈಗ ಸ್ಪ್ರಿಂಕ್ಲರ್ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಕ್ಲೆಪೆಟ್ ವಾಲ್ನಲ್ಲಿ ನಾವು ಸ್ಪ್ರಿಂಕ್ಲರ್ ಇದನ್ನು ಕೂತ್ಕೊಳಿಸಿ ನಾವು ಸ್ಪ್ರೇ ಮಾಡುವಂಥದ್ದು ಸ್ಪ್ರಿಂಕ್ಲರ್ ಸೆಟ್ಗಳು ಸಾಮಾನ್ಯವಾಗಿ ನಾವು ತೆಗೆದಿಟ್ಟಿರ್ತೇವೆ. ಸೊ ಅಲ್ಲಿ ಅಂಥ ಸಮಸ್ಯೆಗಳು ಬರುವಂಥದ್ದು ಕಡಿಮೆ. ಒಂದು ಈ ಇದು ಎರಡನೇದು ಏನಾಗಿದೆ ಅಂತ ಹೇಳಿದ್ರೆ ಆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಹೆಚ್ಚು ಗಾತ್ರದ ರಂಧ್ರದ ಮೂಲಕ ನೀರು ಹಾಯಿ ಹೋಗುವ ಕಾರಣ ಅಲ್ಲಿ ಅಷ್ಟೊಂದು ತಡೆಗಟ್ಟುವಂಥ ಇದು ಸಮಸ್ಯೆಗಳು ಬರುವುದಿಲ್ಲ. ಈಗ ನೀವು ಹನಿ ನೀರಾವರಿಯಲ್ಲಿ ಹೇಳುವುದಿದ್ರೆ ಈ ಸ್ಪ್ರಿಂಕ್ಲರ್ ಯಾವುದಕ್ಕೆ ಯಾವ ಬೆಳೆಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಹನಿ ನೀರಾವರಿ ನಾವು ಎಲ್ಲದಕ್ಕೂ ಬಳಸಲಿಕ್ಕೆ ಆಗ್ತದ? ಇಲ್ಲ, ಎಲ್ಲದಕ್ಕೂ ಬಳಸಲಿಕ್ಕೆ ನಾನು ಆಗಲೇ ಹೇಳಿದೆ ಅದಕ್ಕೆ ಅದನ್ನು ಮಿತಿ ಇದೆ ಅಂತ ಹೇಳಿದೆ. ಏನು ಅಂತ ಹೇಳಿದ್ರೆ ಅಂತರ ಬೆಳೆಗಳು ತುಂಬ ಇದ್ದಾಗ ನಾವು ಪ್ರತಿ ಅಂತರಕ್ಕೂ ಕೂಡ ಎಲ್ಲದಕ್ಕೂ ಹಾಕ್ಲಿಕ್ಕೆ ಆಗುವುದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಆಗುವುದಿಲ್ಲ. ಅದಲ್ಲದ ಹೊರತು ಸಾಮಾನ್ಯವಾಗಿ ನಾವು ಈಗ ಕರಾವಳಿ ಭಾಗ ನಮ್ಮ ಈ ಭಾಗವನ್ನು ತಗೊಂಡ್ರೆ ನಾವು ಬೆಳೆಯುವಂತಹ ಬಹುವಾರ್ಷಿಕ ಬೆಳೆಗಳಲ್ಲಿ ತೆಂಗು ಅಡಿಕೆ ಗೀರು ಇವೆಲ್ಲವೂ ಬರ್ತದೆ. ಇವುಗಳಿಗೆ ಎಲ್ಲದಕ್ಕೂ ಕೂಡ ನಾವು ಹನಿ ನೀರಾವರಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡ್ಬೋದು. ಒಂದು ಜಾಗ್ರತೆ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ರೈತರಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಇದನ್ನು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರ್ತೇವೆ. ಏನು ಅಂತೇಳಿದರೆ, ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಾಗ ಆ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತದೆ ಹೇಳುವಂಥ ಸಂಪೂರ್ಣ ಅರಿವು ನಮ್ಮ ಹತ್ರ ಇರಬೇಕು ಮಾಡಬೇಕಾದ್ರೆ. ಯಾಕೆ ಅಂತೇಳಿದ್ರೆ ಏನಾಗ್ತದೆ ಅಂತೇಳಿದ್ರೆ, ಆ ಒಂದು ಗಿಡದ ಬುಡದಲ್ಲಿ ಒಂದು ಭಾಗದಲ್ಲಿ, ಈಗ ಸಾಮಾನ್ಯವಾಗಿ ಅಡಿಕೆಗೆ ಮತ್ತು ತೆಂಗಿಗೆ ಸಾಮಾನ್ಯವಾಗಿ ಎರಡು ಕಡೆ ಕೊಡುವಂಥದ್ದು, ಅಡಿಕೆಗೆ ಕೆಲವೊಮ್ಮೆ ಒಂದೇ ಕಡೆ ಕೊಡುವಂಥದ್ದು ಮಾಡ್ತೇವೆ. ಸೊ ಅಷ್ಟು ಎಲ್ಲಿ ಆ ಡ್ರಿಪ್ ಡ್ರಾಪ್ಲೆಟ್ ಇವುಗಳ ಡ್ರಿಪ್ಪರ್ಗಳನ್ನು ಹಾಕಿರ್ತೀವಿ ಅಲ್ಲಿ ಮಾತ್ರ ನೀರು ಡ್ರಾಪ್ ಮೂಲಕ ಬೀಳ್ತಾ ಇರುವಂಥದ್ದು ಇರ್ತದೆ. ಅದು 4 liter per hour ಅಥವಾ 8 liter per hour ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. ಸೊ ಆ ಪ್ರದೇಶದಲ್ಲಿ ಮಾತ್ರ ನಮಗೆ ನೀರು ಲಭ್ಯತೆ ಒದ್ದೆ ಆಗಿದೆ ಹೇಳುವಂಥದ್ದು ಕಾಣ್ತೇವೆ. ಬಾಕಿ ಕಡೆಗಳಲ್ಲಿ ಇಲ್ಲ, ಡ್ರೈ ಆಗಿರ್ತದೆ ಹೇಳುವಂಥದ್ದು. ಸೊ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಾಗ ನಾವು ಗಮನಿಸಬೇಕಾದ ಅಂಶ ಏನು ಅಂತೇಳಿದರೆ, ಗಿಡಕ್ಕೆ ಒಂದು ಭಾಗದಲ್ಲಿ ನೀರು ಸಿಕ್ಕಿದ್ರೂ ಅದು ಪೂರ್ಣವಾಗಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಬೇರೆ ಎಲ್ಲ ಜೀವಕೋಶಗಳಿಗೆ ಕೂಡ ಅದನ್ನು ತಲುಪಿಸ್ತದೆ ಹೇಳುವಂಥದ್ದು ಗಮನ ನಮ್ಮಲ್ಲಿರಬೇಕು. ಸುಮಾರಷ್ಟು ಸಂದರ್ಭಗಳಲ್ಲಿ ಇದು ಅಲ್ಲಿ ಆಚೆ ಬದಿಯಲ್ಲಿ ಡ್ರೈ ಇದೆ ಅಂತೇಳಿ ಇದನ್ನು ಆ ಡಿಸ್ಪ್ಲೇಸ್ಮೆಂಟ್ ಮಾಡುವಂಥದ್ದು ಆಯಿತು ಅಂತೇಳಿ ಆದರೆ ಪೂರ್ಣವಾಗಿ ಹೊಡೆತ ಬೀಳುತ್ತದೆ. ಕಡೆಗೆ ವ್ಯವಸ್ಥೆಯ ಮೇಲೆ ಅದು ತಪ್ಪು ದಾರಿಗೆ ಬರುವಂಥದ್ದು ಹೀಗೀಗ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದು ಕೂಡ ಕಾಣ್ತಾ ಇದ್ದೇವೆ. ಈಗ ನೀರಾವರಿಯ ಬಗ್ಗೆ ಹೇಳೋದಿದ್ದರೆ, ಸರ್ಕಾರದಿಂದ ಈ ಥರ ಹನಿ ನೀರಾವರಿಗಾಗಲಿ ಸ್ಪ್ರಿಂಕ್ಲರ್ ಅಳವಡಿಕೆಗಾಗಲಿ ವಿಶೇಷವಾದಂತಹ ಸೌಲಭ್ಯಗಳೇನಾದ್ರೂ ಇದೆ? ಇದೆ. ಈಗ 1992 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ರೀತಿಯ ವ್ಯವಸ್ಥೆಯನ್ನು ತೋಟಗಾರಿಕಾ ಬೆಳೆಗಳ ಅಳವಡಿಸಿಕೊಳ್ಳುವುದಕ್ಕೆ ಸಹಾಯಧನ ಕೊಟ್ಟು, ಆರ್ಥಿಕ ನೆರವನ್ನು ಕೊಟ್ಟು ಕೃಷಿಕರನ್ನು ಪ್ರೋತ್ಸಾಹಿಸುವಂಥದ್ದು ಮಾಡ್ತಾ ಇದ್ದಾವೆ. ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೃಷಿಕರಿಗೆ 90% ಸಹಾಯಧನದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದಕ್ಕೆ ಆರ್ಥಿಕ ನೆರವು ಸಿಗ್ತದೆ. ಇನ್ನು ಉಳಿದ ಎಲ್ಲ ಇವರಿಗೆ ಕೂಡ 75% ಸಹಾಯಧನ ಸಿಗ್ತದೆ. ಆದರೆ ಈ ಸಹಾಯಧನ 2 hectare ಅಂದರೆ 5 acres ಪ್ರದೇಶದ ತನಕ ಈ ಪ್ರಮಾಣದಲ್ಲಿ ಸಿಗ್ತದೆ. 5 acres ಅಂದರೆ 12.5 acres, ಅಂದರೆ ನಾವು ಹೇಳ್ತೇವೆ 2 hectare 5 hectare ತನಕ ಅಂತೇಳಿ ಹೇಳ್ತೇವೆ. ಸೊ 5 acres 12.5 acres ತನಕದ ವಿಸ್ತೀರ್ಣಕ್ಕೆ ಒಂದು ವೇಳೆ ನೀವು ಹಾಕ್ಕೊಳ್ಳುವಾಗ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ 55% ಸಹಾಯಧನ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಒಂದು ಸಲ ತಗೊಂಡ್ರೆ ಮತ್ತೆ ಅದರ ರಿಪೇರಿಗಾಗಲಿ ಇದಕ್ಕಾಗಲಿ ಮತ್ತೆ ಮತ್ತೆ ಕೊಡುವಂಥದ್ದು ಉಂಟ ಹೇಗೆ? ಇಲ್ಲ, ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರದ ಯೋಜನೆಗಳು ಪ್ರತಿ ಫಲಾನುಭವಿಗೆ ತಲುಪಬೇಕು ಹೇಳುವಂಥದ್ದು ಸರ್ಕಾರದ ಆಶಯ. ಹಾಗಿರುವಾಗ ನಾವು ಎಲ್ಲ ಕೃಷಿಕರನ್ನು 1 ವರ್ಷದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಒಂದು 10 ವರ್ಷದಲ್ಲಿ ಮುಟ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಒಂದು ಸಾಲಿನ ಆರ್ಥಿಕ ಸಹಾಯ ನೆರವು ಅಂತೇಳಿ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಬಟ್ ಈ ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಅವರಿಗೆ ಏನಾಗಿದೆ, ಒಂದು ಸಲ ನಾವು ಹಾಕಿಕೊಂಡು 7 ವರ್ಷ ದಾಟಿದೆ ಅಂತೇಳಿ ಆದರೆ, ಆ 7 ವರ್ಷದ ನಂತರ ಅದರಲ್ಲಿ ಏನೋ ತೊಂದರೆ ಆಗಿದೆ ಅಂತೇಳಿದರೆ ಪುನಃ ಅದೇ ಭೂಮಿಗೆ ಅಳವಡಿಸಿಕೊಳ್ಳಿಕ್ಕೆ ನೆರವನ್ನು ಕೊಡುವಂಥದ್ದು ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ವರ್ಷದ ಯಾವ ಸಂದರ್ಭದಲ್ಲೂ ಹಾಕಬೇಕು ಅಥವಾ ನೀವು ಹೇಳಿದಾಗ ಮಾತ್ರ? ಇಲ್ಲ, ಸಾಮಾನ್ಯವಾಗಿ ಕೃಷಿಕರಿಗೆ ನಾವು ಮುಂಚಿತವಾಗಿ ಈಗ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಯೋಜನೆ ಇರಬೇಕು. ಒಂದು ನಮ್ಮ ತೋಟ ಹೀಗೆ ಮಾಡಬೇಕು, ನಾವು ಹೀಗೆ ಡೆವಲಪ್ ಮಾಡಬೇಕು ಹೇಳುವಂಥ ಒಂದು ಯೋಜನೆ ಬೇಕು. ಆ ಪ್ರಕಾರವಾಗಿ ನಾವು ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಬಂದರೆ, ಇಲಾಖೆಗೆ ಬಂದು ಅವರು ಯಾವುದೇ ಸಂದರ್ಭದಲ್ಲಿ ಅರ್ಜಿಯನ್ನು ಕೊಡ್ಬೋದು. ಆ ಜನ ಪ್ರೊಸೆಸ್ ಮಾಡುವಂಥದ್ದು ಕೂಡ ಮಾಡ್ತೇವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಈ ವರ್ಕ್ ಆರ್ಡ್ ನಾವೇನಂತಂದರೆ ಕಾರ್ಯಾದೇಶ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಆಯಾ ಆರ್ಥಿಕ ವರ್ಷದಲ್ಲಿ ಕೊಡುವಂಥದ್ದು ಮಾಡ್ತೇವೆ. ಹಾಗೆ ಹಾಗಾಗಿ ಅರ್ಜಿಯನ್ನು ಯಾವಾಗಲೂ ಕೊಡ್ಬೋದು. ಈಗ ನೀರನ್ನು ನಮ್ಮ ತೋಟಗಳಿಗೆ ಉಣಿಸುವಷ್ಟೇ ಮುಖ್ಯವಾದದ್ದು ನೀರಿನ ಸಂರಕ್ಷಣೆ ಕೂಡ. ಇತ್ತೀಚಿನ ದಿನಗಳಲ್ಲಿ ನೀರಿನ ಮೂಲಗಳೇನು ಬರಿದಾಗ್ತಾ ಇದ್ದಾವೆ ಬೇಸಿಗೆಗಾಲದಲ್ಲಿ. ಇಂಥ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಎಷ್ಟು ಮಹತ್ವದ್ದು ಸರ್? ಖಂಡಿತ. ಈಗ ನಾವು ನೀರನ್ನು ಎಷ್ಟು ಮಿತವ್ಯಯದಲ್ಲಿ ಭೂಮಿಯಿಂದ ತೆಗೆದು ಬಳಸ್ತೇವೆ ಹೇಳುವಂಥದ್ರೊಟ್ಟಿಗೆ ನಾವು ಭೂಮಿಯಲ್ಲಿ ಎಷ್ಟು ಉಳಿಸ್ತೇವೆ ಹೇಳುವಂಥದ್ದನ್ನು ಕೂಡ ನಾವು ನೋಡಬೇಕಾಗ್ತದೆ. ಯಾಕೆಂತೇಳಿದ್ರೆ ಮುಂದಿನ ಒಂದು ದಿನಗಳ ಒಂದು ಅವಶ್ಯಕತೆಗಳನ್ನು ಕೂಡ ನಾವು ನೋಡಿಕೊಂಡು ಈ ಒಂದು ದೃಷ್ಟಿಯಲ್ಲಿ ಸರಿಯಾದ ಕಾರ್ಯಕ್ರಮವನ್ನು ಹಾಕ್ಕೊಳ್ಳುವಂಥದ್ದು ತೀರಾ ಅವಶ್ಯಕವಿದೆ. ಇದಕ್ಕೆ ಆ್ಯಕ್ಚುಲಾಗಿ ನಮಗೆ ಈ ಒಂದು ಭಾಗದಲ್ಲಿ ನಾವು ನಿಜವಾಗಿ ಒಂದು ಪ್ರಕೃತಿಯ ಒಂದು ವರದಾನ ಅಂತ ಹೇಳ್ಬೋದು. ಯಾಕೆಂತೇಳಿದರೆ 5-6 ತಿಂಗಳ ಕಾಲದಲ್ಲಿ ಯಥೇಚ್ಛವಾಗಿ ನಮಗೆ ಮಳೆ ಬೀಳ್ತಾ ಇದೆ. ಹಿಂದಿನ ಒಂದು ಕಾಲವನ್ನು ನಾವು ನೋಡಿದಾಗ ಭಾಳಷ್ಟು ಕಾಡುಗಳು ಇತ್ಯಾದಿಗಳು ಸಾಕಷ್ಟು ಸಸ್ಯ ಸಂಪನ್ಮೂಲಗಳು ಜಾಸ್ತಿ ಇದ್ದ ಕಾರಣ ಏನಾಗ್ತಾ ಇತ್ತು, ಘಟ್ಟ ಪ್ರದೇಶದಲ್ಲಿ ಬಿದ್ದಂಥ ಮಳೆ ಸಮುದ್ರಕ್ಕೆ ಬಂದು ಸೇರುವಂಥ ಅವಧಿಗೆ ಅಲ್ಲಿ ತಗಲುವಂಥ ಸಮಯ ಸಾಕಷ್ಟು ಕಡಿಮೆ ಇದ್ದ ಕಾರಣ ಅಲ್ಲಿ ಇಂಗುವಿಕೆ ಆಗಿ ನಮಗೆ ಬರುವಂಥ ನಂತರದ ಬೇಸಿಗೆ ಕಾಲದಲ್ಲಿ ಕೂಡ ಸಿಗುವಂಥದ್ದು ವ್ಯವಸ್ಥೆಗಳಿತ್ತು. ಇವತ್ತು ಎಲ್ಲ ಕಡೆಗಳಲ್ಲೂ ನಗರೀಕರಣ ಮತ್ತು ನಮ್ಮ ಜನ ಒಂದು ಪ್ರಭಾವ ಆಗ್ತಾ ಇರುವಾಗ ಸಸ್ಯ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇದೆ. ಹಾಗಿದ್ದಾಗ ನೀರು ಅತ್ಯಂತ ವೇಗವಾಗಿ ಹರಿದು ಸೀದಾ ಸಮುದ್ರಕ್ಕೆ ಸೇರುವಂತಹದ್ದಿದೆ. ಹಾಗಿರುವಾಗ ನಾವು ಓಡುವ ನೀರನ್ನು ತೆವಳುವ ನೀರನ್ನು ನಿಲ್ಲಿಸುವಂತೆ ಮಾಡು, ಈ ಒಂದು ದೃಷ್ಟಿಕೋನದಲ್ಲಿ ನಾವು ನೀರು ಸಂಗ್ರಹಣೆ ಮಾಡಿಕೊಂಡಲ್ಲಿ ನಮ್ಮ ತೋಟಗಳಿಗೆ ಬೇಕಾದಷ್ಟು ನೀರನ್ನು ಒದಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀರು ಸಂಗ್ರಹಣೆಯ ಒಂದು ಘಟಕಗಳನ್ನು ಮಾಡಿಕೊಳ್ಳುವಂಥದ್ದು ಅತ್ಯುತ್ತಮವಾದಂಥ ಒಂದು ನೀರು ಉಳಿತಾಯದ ವಿಧಾನ ಕೂಡ. ನೀರು ಸಂಗ್ರಹ ಯಾವ ಥರ ಮಾಡ್ಬೋದು? ಈಗ ತೋಟದಲ್ಲಿ ನಾವು ಒಂದು ಕೆರೆಯ ರೀತಿ, ಈಗ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಕೆರೆಗಳಿತ್ತು, ಇವತ್ತು ಆ ಕೆರೆಗಳೆಲ್ಲ ಕಣ್ಮರೆ, ಸುಮಾರಷ್ಟು ಹೆಚ್ಚಿನದೆಲ್ಲ ಕಣ್ಮರೆಯಾಗಿದೆ. ಅದೇ ರೀತಿಯಾಗಿ ಭತ್ತ ಬೆಳೆಸುವಂಥ ಪ್ರದೇಶ ಕೂಡ ಜಾಸ್ತಿ ಇದ್ದು ಅದು ಕೂಡ ಇವತ್ತಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಇದೆ. ಇದರ ಪ್ರಭಾವನ ನಾವು ಇವತ್ತು ದಿನಗಳಲ್ಲಿ ಕಾಣ್ತೇವೆ. ಯಾಕೆಂದರೆ ಅಲ್ಲಿ ನೀರು ನಿಲ್ತಾ ಇದ್ದಾಗ ಸುತ್ತಲಿನ ಪ್ರದೇಶವೆಲ್ಲ ಜಲ ಸಮೃದ್ಧಿಯಿಂದ ಆಗುವಂಥದ್ದು ಕಾಣ್ತಿದೆ. ಬಟ್ ಇವತ್ತು ಅದಕ್ಕೆ ಕೊರತೆ ಬರುವ ಕಾರಣ ನಮ್ಮಲ್ಲಿ ಕೂಡ ಇವತ್ತು ಜಲ ಸಂಪನ್ಮೂಲದ ಕೊರತೆ ಬರ್ತಾ ಇದೆ. ಹಾಗಿರುವಾಗ ನಾವು ಏನು ಮಾಡ್ಬೋದು ಅಂತೇಳಿದರೆ, ನಮ್ಮ ತೋಟದಲ್ಲಿ ಒಂದು ನಿರ್ದಿಷ್ಟ ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಕೆರೆಯ ರೂಪದಲ್ಲಿ ಒಂದು ಹೊಂಡ ವನ್ನು ಮಾಡಿಕೊಂಡು, ಕೃಷಿ ಹೊಂಡ ಅಂತೇಳಿ ನಾವು ಹೇಳುತ್ತೇವೆ, ಆ ಹೊಂಡ ಮಾಡಿ ಅದಕ್ಕೆ ಲೈನಿಂಗನ್ನು ಕೊಡಬೇಕು. ಅದು ಪ್ಲಾಸ್ಟಿಕ್ಕಿಂದಾಗ್ಬೋದು ಅಥವಾ ಕಲ್ಲು ಇದರಿಂದ ಮಾಡಬಹುದು ಅಥವಾ ಸಿಮೆಂಟ್ನಿಂದ ಕಾಂಕ್ರೀಟಿಂದ ಕೂಡ ಮಾಡಬಹುದು. ಯಾವುದೇ ರೀತಿಯಲ್ಲಿ ನೀರು ಇಂಗದಂತೆ ಅಲ್ಲಿ ಸ್ಟೋರ್ ಆಗುವ ಹಾಗೆ ಅಥವಾ ಸಂಗ್ರಹ ಆಗುವ ಹಾಗೆ ಮಾಡಲಿಕ್ಕೆ, ಆ ಮೂಲಕ ಸಂಗ್ರಹವಾದ ನೀರನ್ನು ನಾವು ಹನಿ ನೀರಾವರಿ ವ್ಯವಸ್ಥೆಯ ಮೂಲಕ ತೋಟಗಳಿಗೆ ಮರುಬಳಕೆ ಮಾಡುವಾಗ ಏನಾಗ್ತದೆ ಅಂತೇಳಿದರೆ, ಸಾಮಾನ್ಯವಾಗಿ ಮಳೆಗಾಲದ ಸಮಯದಲ್ಲಿ ನಮಗೆ ನೀರನ್ನು ಕೊಡುವ ಅವಶ್ಯಕತೆ ಬರುವುದಿಲ್ಲ. ಮಳೆಗಾಲದ ನಂತರ ನಮಗೆ ಈ ಸಂಗ್ರಹವಾದಂಥ ನೀರನ್ನು ನಾವು ಮಿತವ್ಯಯವಾಗಿ ನಾವು ಕೊಡ್ತಾ ಬಂದರೆ ಸುಮಾರಷ್ಟು ದಿನಗಳ ಕಾಲ ಕೊಡಲಿಕ್ಕೆ ಆಗ್ತದೆ. ಆ ಮಧ್ಯದಲ್ಲಿ ಬಿದ್ದಂತಹ ಮಳೆಯಿಂದ ಮಧ್ಯಂತರ ಮಳೆಯಿಂದ ಪುನಃ ಅಲ್ಲಿ ಸಂಗ್ರಹಣೆಗೆ ಪುನಃ ನೀರು ಶೇಖರಣೆ ಆಗ್ತದೆ. ಹಾಗಾಗಿ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತನಕ ನಾವು ಅಂತರ್ಜಲದ ಅವಲಂಬನೆ ಇಲ್ಲದೆ ನೀರನ್ನು ತೋಟಗಳಿಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ. ಈಗ ಕೆಲವು ವರ್ಷಗಳಿಂದ, ಬಹುಶಃ ಒಂದೆರಡು ದಶಕಗಳಿಂದಲೇ ನೀರಿಂಗಿಸುವಂತಹ ಒಂದು ಪ್ರಕ್ರಿಯೆ ಬಗ್ಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇಂಗು ಗುಂಡಿಗಳನ್ನು ಮಾಡಬಹುದು, ಅದರ ಅವಶ್ಯಕತೆ ಈಗ ಎಷ್ಟಿದೆ? ಅದು ಹಳ್ಳಿಗಾಡಿನಲ್ಲಿ ನೀರಿಂಗಿಸುವಂತಹ ಇಂಗು ಗುಂಡಿಗಳನ್ನು ಮಾಡುವಂಥದ್ದು ಇಂದಿಗೂ ಕೂಡ ಸೂಕ್ತ. ಯಾಕೆಂತ ಹೇಳಿದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭೂಮಿಯೊಳಗೆ ಅಂತರ್ಜಲಕ್ಕೆ ನೀರನ್ನು ಮರುಪೂರಣ ಮಾಡುವಂಥ ಒಂದು ವಿಧಾನ ಅದು. ವ್ಯರ್ಥವಾಗಿ ಹರಿದು ಹೋಗುವಂಥ ಸರ್ಫೇಸ್ ವಾಟರ್ ಏನು ಹೇಳಿದೆ, ಮೇಲ್ಮೈ ನೀರನ್ನು ನಾವು ಇಂಗಿಸುವುದರ ಮೂಲಕ ಭೂಮಿಯಲ್ಲಿ ಮರುಪೂರಣ ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ಅಭಾವ ಕಾಲದಲ್ಲಿ ನಮಗೆ ಬೆಳೆಗಳಿಗೆ ಸಿಗುವಂಥ ರೀತಿಯಲ್ಲಿ ಅದು ಈಗಲೂ ಕೂಡ ಪ್ರಸ್ತುತ. ಆದರೆ ಮಾಡುವಂತಹ ಜಾಗ ಹೇಗಿದೆ, ಆಮೇಲೆ ಅದರಿಂದ ಮುಂದೆ ಏನಾದರೂ ಸುತ್ತಮುತ್ತಲಿನ ಎಲ್ಲಿಯಾದರೂ ಅದರದ್ದು ಪ್ರಭಾವಗಳು, ಯಾಕೆಂತ ಹೇಳಿದ್ರೆ ಮಣ್ಣಿನೊಳಗೆ ನೀರು ಶೇಖರಣೆ ಆದಾಗ ಸಾಮಾನ್ಯವಾಗಿ ಒತ್ತಡ ಕ್ರಿಯೇಷನ್ ಆಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಗುಡ್ಡ ಜರಿಯುವುದು ಅಂತ ಹೇಳುವಂಥದ್ದು ಇದು ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒತ್ತಡ ಕ್ರಿಯೇಷನ್ ಆದಾಗ ತನ್ನಂತಾನೆ ಮಣ್ಣನ್ನು ದೂಡುವಂಥದ್ದು ಪ್ರಕ್ರಿಯೆಗಳು ಕೂಡ ಆಗ್ತವೆ. ಹಾಗಿದ್ದಾಗ ನೀರು ಇಂಗಿಸುವಂತಹ ಪ್ರದೇಶ ಯಾವ ರೀತಿ ಇದೆ ಹೇಳುವಂಥ ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು. ಸುಮ್ಮನೆ ನಾವು ಫ್ಯಾಷನಿಗೋಸ್ಕರ ಅಲ್ಲಲ್ಲಿ ನಾನು ಇಂಗು ಗುಂಡಿ ಮಾಡಿದ್ದೇನೆ ಅಂತ ಹೇಳಿ ಮಾಡುವಂಥ ರೀತಿಯಲ್ಲಿ ಹೋಗುವುದು ಸಲ್ಲ. ಸ್ವಲ್ಪ ಮಟ್ಟಿಗೆ ತಿಳಿದವರೊಟ್ಟಿಗೆ ಒಂದು ವಿಚಾರ ವಿವರಚನೆಯನ್ನು ಮಾಡಿಕೊಂಡು ಅದನ್ನು ಮಾಡುವಂಥದ್ದು ಉತ್ತಮ. ಬಟ್ ಈಗಲೂ ಕೂಡ ಸಣ್ಣ ಸಣ್ಣ ಇಂಗು ಗುಂಡಿಗಳು, ಎಸ್ಪೆಷಲಿ ಈಗ ನಾವು ಹಿಂದಿನ ಒಂದು 7-8 ವರ್ಷಗಳ ಹಿಂದೆ ಗೇರು ತೋಟಗಳಲ್ಲಿ ಗುಡ್ಡೆಗಳಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು 1 ಅಡಿ ಅಗಲ 1.5 ಅಡಿ ಆಳ ಅದ ಒಂದು ಕಣಿಯ ರೂಪದ ವ್ಯವಸ್ಥೆ, ಅಲ್ಲಲ್ಲಿ ಆ ಒಂದು ಕಣಿಯ ಟೈಪ್ನಲ್ಲಿ ಗುಂಡಿಗಳು, ಅದನ್ನು ಮಾಡಿದರೂ ಕೂಡ ಅತ್ಯುತ್ತಮವಾಗಿ ನಾವು ನೀರನ್ನು ಉಳಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಇದು ಒಂದು ವಿಚಾರ. ಆದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀರು ಇಂಗುವಿಕೆ ಆಗುವುದರ ಮೂಲಕ ಆಗ್ತದೆ, ಆದರೆ ಬೆಳೆಗಳಿಗೆ ನಮಗೆ ಸಿಗಲಿಕ್ಕೆ ಅಷ್ಟು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಆಳವಾಗಿ ಸಿಗುವಂಥದ್ದು ಇದೆ, ಆದರೆ ಅದನ್ನು ನಮಗೆ ಕಾಣಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ನಾವು ನೇರವಾಗಿ ವ್ಯವಸ್ಥೆಯ ಮೂಲಕ ನೀರು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡುವ ಸಂದರ್ಭಗಳಲ್ಲಿ ಆ ರೀತಿಯ ಘಟಕಗಳು ಇದರಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಜಲ ಮರುಪೂರಣಕ್ಕೆ ಅವುಗಳು ಅತ್ಯುತ್ತಮವಾದಂಥ ಘಟಕಗಳು. ಆದರೆ ಇಲ್ಲಿ ನಾವು ಪ್ರಸ್ತಾಪ ಮಾಡ್ತಿರುವಂಥದ್ದು ಏನು ಹೇಳಿದರೆ, ತೋಟಗಳಿಗೆ ನಾವು ನೀರನ್ನು ಕೊಡಬೇಕು ಅಂತೇಳಿ ಆಗುವಾಗ ಪುನಃ ನಾವು ಅಲ್ಲಿ ಜಲ ಮರುಪೂರಣ ಮಾಡಿಕೊಂಡು ಇಲ್ಲಿ ಪುನಃ ಅಂತರ್ಜಲದಿಂದ ನಾವು ತೆಗೆಯುವಂಥದ್ದಕ್ಕಿಂತ ಸಿಗುವಂಥ ನೀರನ್ನು ನಾವು ಶೇಖರಣೆ ಮಾಡಿಕೊಂಡು ಬಳಕೆ ಮಾಡುವಂಥದ್ದು. ಈಗ ಶೇಖರಣೆ ಮಾಡಲಿಕ್ಕೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಪೇಟೆ ಪಟ್ಟಣಗಳಲ್ಲೆಲ್ಲ ದೊಡ್ಡದಾದಂಥ ಒಂದು ಟ್ಯಾಂಕ್ಗಳ ಟೈಪನ್ನು ಮಳೆಗಾಲದಲ್ಲಿ ನೀರು ಸಂಗ್ರಹಿಸಿ ಮಾಡುವಂಥ ವ್ಯವಸ್ಥೆ ಕೂಡ ಕೆಲವು ಕಡೆ ಕಂಡು ಬಂದಿದೆ. ಅದೇ ಥರದ ವ್ಯವಸ್ಥೆಗಳನ್ನು ಹಳ್ಳಿಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಹೇಗೆ ಅನ್ನುವಂಥದ್ದು? ಇಲ್ಲ, ಇಲ್ಲಿ ನಾನು ಒಂದು ಇದನ್ನು ಇದು ಮಾಡಿ, ಸಾಮಾನ್ಯವಾಗಿ ನಾವು ಪ್ರಪೋಸ್ ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಶಿಫಾರಸು ಮಾಡ್ತಾ ಇರುವಂಥದ್ದು ನೆಲದಲ್ಲಿಯೇ ಇಂಗು ಗುಂಡಿಗಳನ್ನು ಮಾಡಿಕೊಂಡು ಅದನ್ನು ಪ್ಲಾಸ್ಟಿಕ್ ಲೈನಿಂಗ್ ಇತ್ಯಾದಿ ಕೊಟ್ಟು ಶೇಖರಣೆ ಮಾಡುವಂಥ ವಿಧಾನ. ಇದು ಮಿತವ್ಯಯದ ದೃಷ್ಟಿಯಲ್ಲಿ ಕೂಡ ಬಹಳ ಅನುಕೂಲಕರವಾದಂಥ ವಿಧಾನ, ಯಾಕೆಂದರೆ ಹೆಚ್ಚು ಖರ್ಚು ಆಗುವುದಿಲ್ಲ. ಇನ್ನೂ ಒಂದು, ಈಗ ಏನು ಅಂತ ಹೇಳಿದ್ರೆ ಸ್ಟೀಲ್ ಟ್ಯಾಂಕ್ಗಳಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಅದನ್ನು ಕೂಡ ನಾವು ಮರುಬಳಕೆ ಮಾಡಲಿಕ್ಕೆ ಆಗ್ತದೆ. ಆದರೆ ಸ್ಟೀಲ್ ಟ್ಯಾಂಕ್ಗಳಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಾಗ ನಾವು ನೆಲದ ಒಳಗೆ ಅದನ್ನು ಅಳವಡಿಸಿಕೊಳ್ತೇವಾ ಅಥವಾ ನೆಲದ ಮೇಲೆ ಅಳವಡಿಸಿಕೊಳ್ತೇವಾ ಹೇಳುವಂಥದ್ದು ಪ್ರಶ್ನೆಗಳು. ನೀವು ಹೇಳಿದಾಗೆ ಪ್ಲಾಸ್ಟಿಕ್ಕಿನ ಟ್ಯಾಂಕಿಗಳನ್ನು ಕೂಡ ಇಲ್ಲಿ ನಾವು ತಗೊಳ್ಬೋದು. ಆದರೆ ನೆಲದ ಒಳಗೆ ಅಳವಡಿಸಿಕೊಂಡ್ರೂ ಕೂಡ ಅದಕ್ಕೆ ನೀರನ್ನು ಪೂರೈಕೆ ಮಾಡುವಂಥದ್ದು ಹೇಗೆ ಹೇಳುವಂಥದ್ದು ನಾವು ನೋಡ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲಿ ನಾವು ದೊಡ್ಡ ಕೆರೆಯ ರೂಪದಲ್ಲಿ ಮಾಡಿದಾಗ ನಮಗೆ ಬರುವಂತಹ ನೀರನ್ನು ಹರಿದು ಬರುವಂಥ ನೀರನ್ನು ಅಲ್ಲಿಗೆ ಸಂಗ್ರಹ ಮಾಡಲಿಕ್ಕೆ ಅಲ್ಲಿಗೆ ತರ ದಾರಿಯನ್ನು ಕೊಡಲಿಕ್ಕೆ ಆಗ್ತದೆ. ಬಟ್ ಇಲ್ಲಿ ಆ ವ್ಯವಸ್ಥೆಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ. ಆ ದೃಷ್ಟಿಯಲ್ಲಿ ಇಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದು ಟ್ಯಾಂಕ್ ಸಂಗ್ರಹಣೆ ಮಾಡಿದರೂ ಕೂಡ ವಾಪಸ್ ನೀರನ್ನು ನಾವು ಒಂದು ಬಾವಿಯಿಂದ ಅಥವಾ ಇದರಿಂದ ಅದಕ್ಕೆ ತುಂಬಿಸಿಕೊಂಡು ನೀರು ಕೊಡುವಂಥ ವ್ಯವಸ್ಥೆಗೆ ನಾವು ಹೋಗಬೇಕಾಗಿ ಬರಬಹುದು. ಈಗ ಕೃಷಿ ಹೊಂಡಗಳನ್ನು ಮಾಡಲಿಕ್ಕೆ ಸಹಾಯ ಏನಾದರೂ ಕೂಡ ಉಂಟು, ಇದಕ್ಕೆ ಕೂಡ ಸಹಾಯಧನ ಕಾರ್ಯಕ್ರಮ ಇದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ನಮ್ಮಲ್ಲಿ 20 ಮೀಟರ್ ಉದ್ದ, 20 ಮೀಟರ್ ಅಗಲ ಮತ್ತು 3 ಮೀಟರ್ ಆಳದ ಈ ಒಂದು ಅಂದರೆ 1200 ಘನ ಮೀಟರ್ ಅಂತ ಹೇಳ್ತೇವೆ. 1200 ಘನ ಮೀಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವರ್ಷದಲ್ಲಿ 12 ಲಕ್ಷ ಲೀಟರ್ ನೀರು ಸಂಗ್ರಹಣೆ ಮಾಡ್ಬೋದು ಆ ಇದರಲ್ಲಿ. ಸೊ ಅಂತಹ ಒಂದು ಕೆರೆಯನ್ನು ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಲೈನಿಂಗನ್ನು ನಾವು ಶಿಫಾರಸು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಂತ ಹೇಳಿ. ಸೊ ಈ ರೀತಿ ಮಾಡಿ ಈ ಒಂದು ಘಟಕವನ್ನು ನಿರ್ಮಾಣ ಮಾಡಿ ತೋಟಕ್ಕೆ ಮರುಬಳಕೆ ಮಾಡಿಕೊಳ್ಳಿಕ್ಕೆ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೋದು. ನಿರ್ಮಾಣ ಬಗ್ಗೆ ಈ ಒಂದು ಘಟಕಕ್ಕೆ ಇಲಾಖೆಯ ಮಾರ್ಗಸೂಚಿಯ ಪ್ರಕಾರ 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದೆ. ಸೊ ಹೆಚ್ಚು ಕಡಿಮೆ ಒಂದು 50,000 ಹೆಚ್ಚು ಕಡಿಮೆ ಆಚೆಗೆ ಆಗ್ಬೋದು, 2 ಲಕ್ಷ ಖರ್ಚಾಗ್ಬೋದು. ಬಟ್ ಇದಕ್ಕೆ 1.5 ಲಕ್ಷಕ್ಕೆ 75% ಶೇಕಡ 50% ಸಹಾಯದಾಗಿ 75,000 ರೂಪಾಯಿಯನ್ನು ಕೃಷಿಕರಿಗೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಇದು ಒಂದು. ಇದರ ಹೊರತಾಗಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟಿನ ಘಟಕಗಳು 39.5 ಮೀಟರ್ ಉದ್ದ, 39 ಮೀಟರ್ ಅಗಲ, 3 ಮೀಟರ್ ಆಳ ಅದ ಘಟಕ. ಅಲ್ಲಿ 4,500 ಕ್ಯೂಬಿಕ್ ಮೀಟರ್ ಹೇಳ್ತೇವೆ ಅಂದರೆ 45 ಲಕ್ಷ ಲೀಟರ್ ನೀರು ಸಂಗ್ರಹ ಆಗುವಂಥ ಘಟಕ. ಅದಕ್ಕೆ 5.5 ಲಕ್ಷ ರೂಪಾಯಿ ಖರ್ಚಾಗುವಂಥದ್ದು, 285,000 ರೂಪಾಯಿ ಸಹಾಯಧನ ಕೊಡುವಂಥ ವ್ಯವಸ್ಥೆ ಇದೆ. ಅದಕ್ಕಿಂತಲೂ ದೊಡ್ಡ ಘಟಕ ಅಂದರೆ 6,000 ಕ್ಯೂಬಿಕ್ ಮೀಟರ್ ಹಿಡಿಯುವಂಥದ್ದು ಘಟಕ, ಅಲ್ಲಿ 5 ಲಕ್ಷ ರೂಪಾಯಿ ಸಹಾಯಧನ ಕೊಡುವಂಥ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ಇದೆ. ಈಗ ಒಂದೇ ದೊಡ್ಡ ಹೊಂಡ ಮಾಡುವ ಬದಲು ನಾನು 2-3 ಚಿಕ್ಕ ಹೊಂಡ ಮಾಡಿ ಇದು ಮಾಡ್ತೇನೆ ಹೇಳಿದರೆ ಅದಕ್ಕೆ ಒಬ್ಬ ಕೃಷಿಕರಿಗೆ ಒಂದು ಘಟಕವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ ಆ ಒಂದು ಯೋಜನೆ ಅಡಿಯಲ್ಲಿ. ಅದೇ ಯೋಜನೆ ಅಡಿಯಲ್ಲಿ ಅದೇ ಘಟಕಗಳನ್ನು ಅದೇ ಭೂಮಿಯಲ್ಲಿ ಅಂತ ಹೇಳಿ 2-3ಕ್ಕೆ ಅವಕಾಶಗಳು ಇಲ್ಲ. ಇನ್ನು ವಿವಿಧ ಯೋಜನೆಗಳಲ್ಲಿ ಅವರಿಗೆ ವಿಸ್ತಾರವಾದ ಕೃಷಿ ಭೂಮಿ ಇದ್ದಲ್ಲಿ ಅವರು 2 ಯೋಜನೆಗಳ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಆ ಒಂದು ಏನು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಬೇಡಿಕೆಗಳು ಬೇರೆ ಕೃಷಿಕರಿಂದ ಇದ್ದಾಗ ನಾವು ಸಾಮಾನ್ಯವಾಗಿ ಈ ರೀತಿಯ ಇದನ್ನು ನಾವು ಕೊಡುವುದನ್ನು ಕಡಿಮೆ ಮಾಡ್ತೇವೆ, ಆದಷ್ಟು ಮಾಡ್ತೇವೆ. ಈಗ ನೀರಿನ ಒಂದು ಸಂರಕ್ಷಣೆ ಅಂತ ಹೇಳುವಾಗ ನಾವು ಪರಂಪರಾನುಗತವಾಗಿ ಬಂದಂತಹ ಕೆಲವು ಸಂರಕ್ಷಣಾ ಯೋಜನೆಗಳು ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಇದ್ದವು. ಉದಾಹರಣೆಗೆ ಕಟ್ಟೆಗಳ ಬಗ್ಗೆ ಹೇಳೋದಿದ್ರೆ ಇತ್ತೀಚಿನ ದಿನಗಳಲ್ಲಿ ಅವುಗಳೆಲ್ಲ ತುಂಬ ಕಡಿಮೆ ಆಗ್ತಾ ಇದ್ದಾವೆ. ಅದನ್ನ ಪುನಃ ಈಗಿನ ಹೊಸ ಟೆಕ್ನಾಲಜಿಯ ಮೂಲಕ ಮಾಡುವಂತಹ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಆಗ್ತದ? ಹೇಗೆ? ಖಂಡಿತ ಸಾಧ್ಯ ಆಗಬಹುದು. ಯಾಕೆಂತ ಹೇಳಿದ್ರೆ ತಾಂತ್ರಿಕತೆ ಹೇಳುವಂತದ್ದು ಹೇಗೆ ಅಂತ ಹೇಳಿದ್ರೆ ಯಾವ ಒಂದು ಉನ್ನತ ಮಟ್ಟದ ತಾಂತ್ರಿಕತೆಯನ್ನು ನಮ್ಮ ಸ್ಥಳೀಯ ಮಟ್ಟಕ್ಕೆ ನಾವು ತಂದುಕೊಳ್ಳಲಿಕ್ಕೆ ಆಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ತಾಂತ್ರಿಕತೆ ಯಾವ ರೀತಿ ಕೆಲಸ ಮಾಡ್ತದೆ ಹೇಳುವಂತ ಅರ್ಥ ಮಾಡಿಕೊಂಡು ಅದೇ ರೀ ನಮ್ಮನೆಯಲ್ಲಿ ಇಲ್ಲಿ ನಾವು ಸ್ಥಳೀಯ ಏನು ನಮಗೆ ಲಭ್ಯ ವಸ್ತುಗಳಿದೆ ಅವುಗಳನ್ನು ಬಳಸ್ಕೊಂಡು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಸೊ ಹಾಗಾಗಿ ಅದೇ ರೀತಿಯ ವ್ಯವಸ್ಥೆಯನ್ನು ಇವತ್ತಿನ ಇದರಲ್ಲಿ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ದಿನಗಳಲ್ಲಿ ನಾನು ಮೊನ್ನೆ ಒಂದು ಕಡೆ ಯಾವುದೋ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೆ, ಕಿಂಡಿ ಅಣೆಕಟ್ಟುಗಳನ್ನು ಇವತ್ತು ಕಟ್ಟುವಂತಹ ಒಂದು ಇದರಲ್ಲಿ ಅಥವಾ ನಮ್ಮ ಕಟ್ಟ ಕಟ್ಟುವಂಥ ಇದರಲ್ಲಿ ಕಿಂಡಿ ಅಣೆಕಟ್ಟುಗಳು ನಂತರದ ಇದರಲ್ಲಿ ಬಂದಿರುವಂಥದ್ದು. ಅಲ್ಲಿ ಕೂಡ ಈ ಹಲಗೆ ಹಾಕಿ ಇದೆಲ್ಲ ಮಾಡುವ ಬದಲಿಗೆ ಅಲ್ಲಿ ನಾನು ಏನು ನೋಡಿದ್ದು ಅಂತೇಳಿದರೆ ಒಂದು ಸಿಮೆಂಟಿನ ಒಂದು ಏನು ಅಂತೇಳಿದರೆ ನಾವು ಈ ಬಾಗಿಲು ಇಡ್ಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಆ ಥರ. ಅದರಲ್ಲಿ ಈ ಕಬ್ಬಿಣದ ಹಲಗೆ ಅನ್ನು ನಾವು ಕಬ್ಬಿಣದ ಇದನ್ನು ಹಾಕುವಂಥದ್ದು, ಅದಕ್ಕೆ ಸಪೋರ್ಟ್ ಏನು ಅಂತೇಳಿದ್ರೆ ಹಿಂಬದಿಯಲ್ಲಿ ಅದಕ್ಕೆ ಒಂದು ಸಿಮೆಂಟಿನ ಇದರಲ್ಲಿ ಅಡ್ಡ ಕೋಲಿನ ರೂಪದಲ್ಲಿ ಏನು ಇದು ಕಟ್ಟಿ ಅದಕ್ಕೆ ಒಂದು ಊತಾದರ ಹಾಗೆ ಹಿಂಬದಿಯಲ್ಲಿ ಕೊಟ್ಟಿರುವಂಥದ್ದು. ಇದರ ಮೂಲಕ ಅವರು ಹೇಳುವಂಥದ್ದು ಏನಂದರೆ ಇದರ ಮೂಲಕ ಪರಂಪರಾನಂತ ನಾವು ಏನು ಕಟ್ಟೇವೆ ಅದಕ್ಕಿಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಒಬ್ಬ ಅಥವಾ 1-2 ಜನರ ಮೂಲಕ ನಾವು ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಬಲಶಾಲಿಯ ಆದಂತಹ ಕಟ್ಟವನ್ನು ನಾವು ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂತ ಹೇಳಿದ್ರೆ ಇವತ್ತು ಎದುರು ಬದಿಯಲ್ಲಿ ಸಿಮೆಂಟ್ ಇದು ಮಣ್ಣಿನ ಮರಳಿನ ಚೀಲವನ್ನು ಇಟ್ಕೊಂಡು ಎಲ್ಲ ಮಾಡುವಂಥದ್ದು ಅದು ತುಂಬ ತ್ರಾಸ. ಯಾಕೆಂತ ಹೇಳಿದ್ರೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಕೂಡ ಕಷ್ಟ ಇದೆ. ಸೊ ಇದರ ಮೂಲಕ ಬಹಳ ಸುಲಭವಾಗಿ ನಾನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವಂಥದ್ದು. ಸೊ ತಾಂತ್ರಿಕತೆಯನ್ನು ನಾವು ತಂದು ಬಳಸ್ಕೊಂಡು ಬಂದ ರೀತಿಯಲ್ಲಿ ನಾವು ಈ ರೀತಿಯ ಬದಲಾವಣೆಗಳನ್ನು ನಾವು ಸ್ಥಳೀಯ ಮಟ್ಟಕ್ಕೆ ಹೊಂದಿಕೊಂಡು ಮಾಡಿದರೆ ಖಂಡಿತ ಇವತ್ತು ಪ್ರಭಾವಶಾಲಿಯಾದಂಥ ಒಂದು ವ್ಯವಸ್ಥೆ ಖಂಡಿತ ಮಾಡ್ಕೊಳ್ಳಿಕ್ಕಾಗ್ತದೆ. ಯಾಕಂತ ಹೇಳಿದರೆ ನೀರಿನ ಒಂದು ಸಂಗ್ರಹಣೆ ಅಥವಾ ನೀರಿನ ಸಂರಕ್ಷಣೆಯಲ್ಲಿ ಕಟ್ಟಗಳ ಪಾತ್ರ ಆಗ ತುಂಬ ಮುಖ್ಯವಾಗಿ ಕೂಡ ಇತ್ತು. ಅಲ್ಲಲ್ಲಿರುವ ಚಿಕ್ಕ ಚಿಕ್ಕ ಕಟ್ಟಗಳಿಂದಲೇ ನಮ್ಮ ಬೇಸಿಗೆಗಾಲದ ನೀರಿಡೀ ಹಳ್ಳಿಗೆ ಪೂರೈಕೆ ಆಗುವಂತಹ ಪರಿಸ್ಥಿತಿ ಕೂಡ ಆಗ ಇತ್ತು ಅನ್ನುವಂಥದ್ದು. ಈಗ ಒಟ್ಟಾರೆಯಾಗಿ ನೀವು ಹೇಳುದಿದ್ರೆ ನೀರಿನ ಸಂರಕ್ಷಣೆ ಹಾಗೆ ನೀರಿನ ನಿರ್ವಹಣೆಯ ಬಗ್ಗೆ ರೈತರು ಯಾವ ವಿಷಯಗಳನ್ನೆಲ್ಲ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು? ಈಗ ಬರ ಅಥವಾ ನೀರು ವರ್ಷ ವರ್ಷವೂ ಕೂಡ ಮಳೆ ಹೆಚ್ಚು ಕಮ್ಮಿ ಆಗುವ ಈ ಸಂದರ್ಭದಲ್ಲಿ ನಾವು ಬಹುಶಃ ಸಣ್ಣ ಶಾಲೆಯಲ್ಲಿ ನಾವು ಓದ್ತಿರುವಾಗ ಪಾಠದಲ್ಲಿ ಬರುವಂಥದ್ದು ಈಗಲೂ ಬಹುಶಃ ಆ ಪಠ್ಯ ಇರಬಹುದು. ಭಾರತದಲ್ಲಿ ಬೇಸಾಯ ಅಂತ ಹೇಳಿದ್ರೆ ಮಳೆಯೊಟ್ಟಿಗಾಡುವ ಜೂಜಾಟ ಹೇಳುವಂಥದ್ದು ಇದು. ಬಹುಶಃ ಆ ಒಂದು ಶಬ್ದಗಳು ಇವತ್ತಿನ ಕೂಡ ಅದು ಅಕ್ಷರಶಃ ಒಂದು ರೀತಿಯಲ್ಲಿ ಸತ್ಯ ಕೂಡ. ಯಾಕೆಂತ ಹೇಳಿದ್ರೆ ಬೇಸಾಯ ಅಥವಾ ಕೃಷಿ ಅಥವಾ ತೋಟಗಾರಿಕೆ ಯಾವುದೇ ಇರಲಿ ಎಲ್ಲವೂ ಕೂಡ ನೀರನ್ನು ಹೊಂದಿಕೊಂಡಂತೆಯೇ ಮಾಡುವಂಥ ಒಂದು ವಿಧಾನಗಳು. ಆದರೆ ಹೀಗಿದ್ದಾಗ ಲಭ್ಯವಾಗುವಂತಹ ನೀರು ನಮಗೆ ಯಾವತ್ತೂ ಕೂಡ ನಿಖರತೆಯಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಕಷ್ಟ. ಯಾಕಂತೇಳಿದ್ರೆ ಈ ವರ್ಷ ಹೇಗೆ ಸಿಗ್ತದೆ ಅಂತ ಹೇಳುವಂಥದ್ದು ಈ ವರ್ಷದ ನಮ್ಮ ಒಂದು ಮಳೆಯ ಪ್ರಮಾಣ ಇತ್ಯಾದಿಯ ಮೇಲೆ ನಾವು ಹೊಂದಿಕೊಂಡಂತೆ ನಾವು ಮಾಡಲೇ ಆ ನಂತರ ಇದು ಮಾಡ್ಬೋದು. ಹಾಗಿದ್ದ ಕಾಲದಲ್ಲಿ ನಾವು ಬೆಳೆಯುವಂಥ ಪ್ರದೇಶದ ಹೇಗೆ ನಾವು ಎಷ್ಟು ಪ್ರದೇಶದಲ್ಲಿ ನಾವು ಬೆಳೆಯುತ್ತೇವೆ ನಮಗಿರುವಂಥ ಪ್ರದೇಶದಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಬೆಳೆಸಬೇಕು ಹೇಗೆ ಹೆಚ್ಚು ಆ ಒಂದು ಪ್ರದೇಶವನ್ನು ಸಂಪದ್ಭರಿತವಾಗಿ ಮಾಡಿ ಅದರಿಂದ ಹೆಚ್ಚಿನ ಒಂದು ಆದಾಯ ಯಾಕೆಂದರೆ ನಮ್ಮ ಸಾಮಾಜಿಕ ಸ್ಥರ ಆರ್ಥಿಕ ಇತ್ಯಾದಿ ವ್ಯವಸ್ಥೆಗಳನ್ನು ನಾವು ನಮ್ಮನ್ನು ಮೇಲೆತ್ತುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದು ಬೇಕೇ ಬೇಕಾಗ್ತದೆ. ಸೊ ಆ ದೃಷ್ಟಿಕೋನದಲ್ಲಿ ಹೋದಾಗ ಅವುಗಳಿಗೆ ಆ ಬೆಳೆಗಳಿಗೆ ನಾವು ಒದಗಿಸುವಂಥ ನೀರಿನ ಪ್ರಮಾಣವನ್ನು ನಾವು ಮುಂಚಿತವಾಗಿ ಲೆಕ್ಕ ಹಾಕ್ಕೊಂಡು ಯಾವ ರೀತಿಯಾಗಿ ನಾನು ಅದನ್ನು ಕೊಡಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ಈ ರೀತಿ ಕೊಟ್ಟರು ಕೂಡ ಬೇಸಿಗೆ ಕಾಲಕ್ಕೆ ನಾನು ಬರುವಂಥ ಅಭಾವ ಕಾಲದಲ್ಲಿ ನಾನು ಅದನ್ನು ನಿರ್ವಹಣೆ ಮಾಡಿಕೊಳ್ಳುವಂಥದ್ದು ಹೇಗೆ? ಯಾಕೆಂತೇಳಿದ್ರೆ ಒಂದು ಸಲ ನಾವೇನಾದರೂ ಇಲ್ಲಿ ಮಳೆಗಾಲದ ಸಮಯದಲ್ಲಿ ನಾವು ನೀರು ಕೊಟ್ಟೆವು ಬೇಸಿಗೆಯಲ್ಲಿ ನೀರು ಕೊಡಲಿಲ್ಲ ಅಂತೇಳಿದ್ರೆ ತನ್ನಂತಾನೆ ಆ ಬೆಳೆಗಳಲ್ಲಿ ಬೆಳವಣಿಗೆಯಲ್ಲಿ ಏರುಪೇರಾಗುವಾಗ ಯಾವುದೇ ರೀತಿ ಉತ್ತಮ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ದೃಷ್ಟಿಯಲ್ಲಿ ಸಮರ್ಪಕವಾದ ಬೆಳವಣಿಗೆ ಇತ್ಯಾದಿಗಳಿಗೆ ನಾವು ದೂರದೃಷ್ಟಿಯಾಗಿ ನಮ್ಮ ಭಾಗಕ್ಕೆ ನಮ್ಮ ನಮ್ಮ ತೋಟಕ್ಕೆ ಒಂದು ಒಳ್ಳೆಯ ಯೋಜನೆಗಳನ್ನು ಹಾಕ್ಕೊಳ್ಬೇಕಾದ್ರೂ ಇದರ ಮಹತ್ವ ಒಂದು ಖಂಡಿತ ಕೃಷಿಕರು ಮನಗಾಣಬೇಕು. ಅದರಕ್ಕೆ ಸಂಬಂಧಪಟ್ಟಂತೆ ಅಂತಹ ಯೋಜನೆಗಳನ್ನು ಹಾಕ್ಕೊಳ್ಳೋದು ಸಂಬಂಧಪಟ್ಟಂತೆ ಅವರು ಖಂಡಿತ ಇಲಾಖೆಗಳನ್ನು ಸಂಪರ್ಕ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂತೇಳಿದ್ರೆ ಸರ್ಕಾರದಿಂದ ಅವರು ಹಾಕುವಂಥ ಆಲೋಚನೆಗಳು ಅವರು ಹಾಕುವಂಥ ತೆಗೆದುಕೊಳ್ಳುವಂಥ ಕೆಲಸಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹಗಳಿದ್ದಲ್ಲಿ ಅದನ್ನು ಬಳಸಿಕೊಳ್ಳುವಂಥದ್ದು ಉತ್ತಮವಾದಂಥ ಒಂದು ಜಾಣ್ಮೆ ಕೂಡ ಇದೆ. ಸೊ ಆ ದೃಷ್ಟಿಯಲ್ಲಿ ಈ ರೀತಿಯಲ್ಲಿ ಒಂದು ಅವರು ಸಮರ್ಪಕವಾಗಿ ಯೋಜನೆಗಳನ್ನು ಮಾಡಿಕೊಂಡು ಮುಂದುವರಿಯುವಂಥ ದೃಷ್ಟಿಯಲ್ಲಿ ಅವರು ಕಾರ್ಯಗತ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆಶಯ ಕೂಡ. ಒಳ್ಳೆಯದು ಪ್ರವೀಣ್ ಅವರೇ. ಮುಖ್ಯವಾಗಿ ನೀರಿನ ಸಂರಕ್ಷಣೆ ಹಾಗೂ ನೀರಿನ ನಿರ್ವಹಣೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯವಾದಂತಹ ಒಂದು ವಿಷಯ. ಈ ವಿಷಯದ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ನೀರಿನ ನಿರ್ವಹಣೆ ಮತ್ತು ಸಂರಕ್ಷಣೆ ಕುರಿತು ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಕೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ? ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.

ಕೋಲ ಪಿಂಗಾಕ್ಷಿದಾರಂ ಕೃಪಾ ಕೋಮಲೋದಾರ ಲೀಲಾವತಾರಂ ಕಲಾ ಬಿಂದು ಕಂಗೇಯತೆ ಯೋಗಿ ವರ್ಯೈ ಗಣಾದೇಶ ಮೀಶಾನ ಸೋನುಂ ತಮಿಡೆ ಯಮೇಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ ಗುಣಾತೀತಮಾನಂದಮಾಕಾರ ಶೂನ್ಯಂ ಭರದ್ಭಾರಮೋಂಕಾರ ಮಾಮ್ನಾಯ ಗರ್ಭಂ ವದಂತಿ ಪ್ರಗಲ್ಭಂ ಪುರಾಣಂ ತಮೀಡೆ ಶಾಂತಾಯ ಶಾಂತಾಯ ತುಭ್ಯಂ ನಮೋ ವಿಶ್ವಕರ್ತ್ರೇ ಚ ಕರ್ತ್ರೇ ಚ ತುಭ್ಯಂ ನಮೋ ನಂದಲೀಲಾಯ ಕೈವಲ್ಯ ವಾಸೆ ನಮೋ ವಿಶ್ವಬೀಜ ಪ್ರಸೀದೇಶ ಸೂನು ಇಮಂ ಸುಸ್ತವಂ ಪ್ರಾತರುತ್ಥಾಯ ಭಕ್ತ್ಯ ಪಠೇತ್ಯಸ್ತು ಮರ್ತ್ಯೋ ಲಭೇತ್ಸ